ऋणी या अऋणी, अब हर किसान लाभ उठाए। एक मौसम का डर है, सब किसान बीमा कराए। प्रधानमंत्री फसल बीमा योजना से हर किसान मुस्काए। कृषि और किसान कल्याण मंत्रालय द्वारा किसान हित में जारी। ರೈತ ಬಾಂಧವರೇ, ಈಗ ಕೇಳೋಣ ಹೂವಿನ ಬೆಳೆಗಳು ಮತ್ತು ಸಿರಿಧಾನ್ಯ ಬೆಳೆಗಳು ಕುರಿತು ಬಸಪ್ಪ ಅಯ್ಯಪ್ಪ ವಂಕಲಕುಂಟೆ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಕಾಮನೂರು ಗ್ರಾಮದ ಹಿರಿಯ ರೈತರು ಮತ್ತು ಪ್ರಗತಿಪರ ರೈತರಾಗಿರ್ತಕ್ಕಂಥ ಬಸಪ್ಪ ಅಯ್ಯಪ್ಪ ವಂಕಲಕುಂಟೆ ಇವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸುಮಾರು ಅವರ 5 ಎಕರೆ ಭೂಮಿಯಲ್ಲಿ 3-3.5 ಎಕರೆ ಅಷ್ಟು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದಾರೆ. ಜೊತೆಗೆ 1 ಎಕರೆಯಷ್ಟು ಹೂವಿನ ಬೆಳೆಗಳನ್ನ ಮಾಡ್ತಿದ್ದಾರೆ. ಮತ್ತು 1/2 ಎಕರೆ ದನಗಳಿಗೆ ಬೇಕಾಗುವಂಥ ಮೇವನ್ನು ಬೆಳೀತಾ ಕೃಷಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ಹೊಲದ ಬದುಗಳಲ್ಲಿ ಎಲ್ಲೆಲ್ಲಿ ಜಾಗ ಸ್ಥಳಾವಕಾಶ ಇದೆಯೋ ಅಲ್ಲೆಲ್ಲ ಮರ ಕೃಷಿಯನ್ನು ಸಹಿತ ಮಾಡ್ತಾಯಿದ್ದಾರೆ. ಅಂದರೆ ತೇಗ, ತೆಂಗು, ಹುಣಸೆ, ಮಾವು, ಪೇರ್ಲ, ನೀರಲ ಇವೆಲ್ಲವುಗಳನ್ನು ಬೆಳೀತಾ ಒಂದು ರೀತಿಯಿಂದ ಸಮಗ್ರ ಕೃಷಿಗೆ ಹತ್ತಿರವಾಗಿಯೇ ಈ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಕೃಷಿ ಜೀವನವನ್ನು ಮಾಡ್ತಾಯಿದ್ದಾರೆ. ಅಷ್ಟೇ ಅಲ್ಲದೆ ಕೆಲವು ವನಸ್ಪತಿ ಗಿಡಗಳನ್ನು ಬೆಳೆಸ್ತಾ ಇದ್ದಾರೆ. ಆಮೇಲೆ ಸಸಿ ಬ್ಯಾಂಕನ್ನು ಸಹಿತ ಇವರು ಮಾಡಿಕೊಂಡಿದ್ದಾರೆ. ಯಾವ್ಯಾವ ರೈತರಿಗೆ ಬೇಕಾಗುವಂಥ ಹೂವಿನ ಗಿಡಗಳ ಸಸಿಗಳನ್ನು ಸಹಿತ ಇವರು ಒದಗಿಸಿಕೊಡ್ತಾರೆ. ಚೆಂಡು ಹೂವಿಂದ ಆಗಿರ್ಬೋದು, ಕನಕಾಂಬರ ಆಗಿರ್ಬೋದು, ಚಿಂತಾಮಣಿ ಆಗಿರ್ಬೋದು, ಆಮೇಲೆ ಗಲಾಟ ಅಂತ ಹೇಳಿ ಒಂದು ಹೂವಿನ ಸಸಿ, ಹೀಗೆ ವೈವಿಧ್ಯಮಯವಾಗಿರ್ತಕ್ಕಂಥ ಒಂದು ಕೃಷಿ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ. ಬನ್ನಿ ಇವರನ್ನ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾತನಾಡಿಸೋಣ, ಅವರ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಬಸಪ್ಪರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಸರ್. ಬಸಪ್ಪರ, ಈಗ ನಿಮ್ಮ ಊರು ಸ್ವಂತ ಊರು ಕಾಮನೂರು? ಕಾಮನೂರು ಸರ್. ಕಾಮನೂರು. ನೀವು ಮೂಲತಃ ಕೃಷಿಕ ಕುಟುಂಬದವರ ಅಥವಾ ನಿಮ್ಮ ತಂದೆಯವರು ಹೇಗೆ ಸ್ವಲ್ಪ ಹೇಳಿ? ನಾವು ಮೂಲತಃ ಕೃಷಿಕರ ಸರ. ನಾವು 5 ಜನ ಅಣ್ಣತಮ್ಮರಿಂದರು. ನಮ್ಮಪ್ಪರು ಮತ್ತೆ ಅವರು ಮೊದಲಾಗಿಂದ ಕೃಷಿಕ ಮಾಡ್ಕೊಂಡು ಬಂದ್ರಿ, ಹಂಗಾಗಿ ನಾವು ಕೃಷಿಕರಾದ್ವಿ. ಅವರೆಲ್ಲ ಎಲ್ಲರೂ ಮನೆಯಲ್ಲಿ ಎತ್ತುಗಳಿದ್ವಿ ಎಲ್ಲ ಇದ್ರ. ಈಗ ಬರಬರ್ತಾ ಕಾಲಮಾನ ಪರಿಸ್ಥಿತಿಗೆ ಸ್ವಲ್ಪ ಕುಂಠಿತವಾಗಿ ಎತ್ತುಗಳಂತೂ ಇಲ್ಲ, ಎಲ್ಲರೂ ನಮ್ಮ ನಮ್ಮ ಕೆಲಸದಲ್ಲಿ ನಾವು ತೊಡಗಿದ್ದೇವೆ. ನಾನು 5ನೇ ಮಗನಾಗಿ ಹುಟ್ಟಿದ್ದೇನೆ, ಸಣ್ಣವನಾಗಿ. ನಾನು ಊರ ಹತ್ರ ತಗೊಂಡು 5 ಎಕರೆ ತಗೊಂಡೆ, ಉಳಿಕೆದವರಿಗೆ 7-8 ಎಕರೆ ಬಂದಿದೆ. ಆ 5 ಎಕರೆಯಲ್ಲಿ 1.5 ಎಕರೆ ಸಿರಿಧಾನ್ಯ ಬೆಳೆದೀನಿ, 1.5 ಎಕರೆಯಲ್ಲಿ 1/2 ಎಕರೆ ದನಗಳಿಗೆ ಮೇವು, 1 ಎಕರೆಯಲ್ಲಿ ಪುಷ್ಪ ಬೆಳೆ ಮಾಡಿದ್ದೇನೆ. ಈ ಸಿರಿಧಾನ್ಯಗಳಂದ್ರೆ ಯಾವ್ಯಾವ ಧಾನ್ಯಗಳನ್ನು ಬೆಳೀತಾ ಇದ್ರಿ? ನಾವು ನವಣಿ ಸರ, ಊದಲು, ಬರಗು ಮತ್ತು ಸಜ್ಜಿ, ನವಣಿ ಇವೆಲ್ಲ 5 ದಿನಸಿ ಬೆಳಿತೀನಿ ಸರ. ಸಿರಿಧಾನ್ಯಗಳನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ, ಇವನೇ ಬೆಳಿಬೇಕು ಅಂತ ಯಾಕೆ? ನೋಡ್ರಿ ಸರ್, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಕ್ಕಂಥ ಹಿರಿಯರ ಮಾತು ಇದು. ನಮಗೆ ನಿರಂತರವಾಗಿ ಆರೋಗ್ಯವಾಗಿ ಉಳಿಬೇಕಂದ್ರೆ ನಾವು ನಮ್ಮಪ್ಪರ ಕಾಲಕ್ಕೆ ಪುಂಡಿ ಪಲ್ಯ ರೊಟ್ಟಿ, ನವಣಿ ಅನ್ನ, ಉಳ್ಳಿ ಮುದ್ದಿ ಇಂಥವೆಲ್ಲ ಊಟ ಮಾಡ್ಯವರು. ಇವತ್ತಿಗೆ ಎಲ್ಲಿ ದವಾಖಾನೆಗೆ ಹೋಗಲಿಲ್ಲ, ಒಂದು ಕ್ಯಾನ್ಸರ್ ಬರಲಿಲ್ಲ, ಒಂದು ಜಡ್ಡು ಬರಲಿಲ್ಲ, ಒಂದು ಏನು ಬರಲಿಲ್ಲ. ಅವರು ಸುಮಾರು 80ರಿಂದ 100 ವರ್ಷ ಬಾಳಿ ಹೋಗಿಬಿಟ್ರೆ. ಅವರು ಉಳ್ಳಿ ಮುದ್ದಿ ಮಾಡ್ತಿದ್ರಿ? ಉಳ್ಳಿ ಮುದ್ದಿ ಮಾಡ್ತಿದ್ವಿ ನಾವು. ರಾಗಿ ಮುದ್ದಿ ಕೇಳಿನಿ, ಜೋಳದ ಮುದ್ದಿ ಕೇಳಿನಿ? ಉಳ್ಳಿ ಮುದ್ದಿ ಬಹಳ ಶ್ರೇಷ್ಠ ಸರ. ಹೌದ್ರಿ? ನವಣಕ್ಕಿ ನುಚ್ಚಾಕಿ ಇಲ್ಲಾಂದ್ರೆ ನೆಲಕ್ಕಿ ನುಚ್ಚಾಕಿ ಉಳ್ಳಿ ಮುದ್ದಿ ಉಂಡ್ಬಿಟ್ರೆ ಇಲ್ಲ ಮಾಡ್ತಿರಿ? ಇವತ್ತಿಗೆ ಮಾಡ್ತೀವಿ ಸರ್. ಉಳ್ಳಿ ಉರಿಬೇಕು ಸರ್, ಚೆನ್ನಾಗಿ ಉಳ್ಳಿ ಹೊರದು ಅದನ್ನ ಇಟ್ಟು ಮಾಡಿ ಅದರಲ್ಲಿ ನೆಲಕ್ಕಿ ನುಚ್ಚ ಇಲ್ಲಾಂದ್ರೆ ನೆವಣಕ್ಕಿ ನುಚ್ಚ ಹಾಕಿ ಮುದ್ದಿ ಮಾಡಿ ಸ್ವಲ್ಪ 1 ಲೋಟ ಹಾಲು ಸ್ವಲ್ಪ ತುಪ್ಪ ಹಾಕಿಂದು ಉಂಡ್ಬಿಟ್ರೆ. ಈ ಪದ್ಧತಿ ಇನ್ನೂ ಇದೆಯಾ ನಿಮ್ಮ ಹಳ್ಳಿಗಳಲ್ಲಿ? ಐಸರ ಇನ್ನೂ ಐಸರ. ಒಳ್ಳೆ ಆಹಾರ, ಹಂಗಾಗಿ ನಾನು ಈ ಸಿರಿಧಾನ್ಯಕ್ಕೆ ನಾನು ತೊಡಗಿದೆ. ಯಾಕಂದ್ರೆ ನಾನು ಅಲ್ಲಿ ಹೋದಾಗ ಒಂದು ನಾನು ಇವತ್ತಿಗೆ 8 ವರ್ಷ ಆಯಿತು ಗ್ರಾಮ ಅಭಿವೃದ್ಧಿ ಯೋಜನೆ ಧರ್ಮಸ್ಥಳ ಒಕ್ಕೂಟದಲ್ಲಿ ಅಧ್ಯಕ್ಷನಾಗಿ ನಾನು ಇವತ್ತು ಆ ಉದ್ಯೋಗದಲ್ಲಿ ಇಡೀ ನಾನು ಒಂದು ನನಗೆ ಅಲ್ಲಿ ಮಾರ್ಗದರ್ಶನ ಮೂಡಿತೀವಿ. ಇಡೀ ನನಗೆ ನನ್ನ ತೋಟಕ್ಕೆ ಅಧ್ಯಯನ ಪ್ರವಾಸಕ್ಕೆ 4 ಜಿಲ್ಲೆಯಿಂದ ಕೆಲವು ರೈತರು ಬಂದು ನನಗೆ ಪ್ರೋತ್ಸಾಹ ಮಾಡಿದಕ್ಕೂ ನನಗೂ ಒಳ್ಳೆಯ ಹೆಮ್ಮೆ ಬಂತು. ನಾನು ಇವತ್ತು ಒಂದು ಎರೆಹುಳ ಗೊಬ್ಬರ ಮಾಡಿಕೊಂಡು ನನ್ನ ಹೊಲದಲ್ಲಿ ಒಂದು ಬ್ಯಾಂಕ್ ಇಟ್ಟುಕೊಂಡು ಗೊಬ್ಬರದ ಬ್ಯಾಂಕ್, ಬೀಜ ಬ್ಯಾಂಕ್ ಮತ್ತು ಸಸಿ ಬ್ಯಾಂಕ್ ಇದರಂತ ಇದನ್ನ ಎಲ್ಲಿ ಹೋಗಬಾರ್ದು. ಇದು ನಾನಾ ಮಾಡಬೇಕು, ನಾನಾ ಬೆಳಿಬೇಕು, ನಾನಾ ಬಿತ್ತಬೇಕು, ಮತ್ತು ಒಳ್ಳೆಯ ಆರೋಗ್ಯವಿರಬೇಕು, ಪರಿಸರನೂ ಬೆಳೆಸ್ಬೇಕು ಸುತ್ತಲಿ. ಈ ಕೆಲವರು ಏನು ಮಾಡ್ತಾರೆ, ಬದು ಹಂಗೆ ಖಾಲಿ ಬಿಡ್ತಾರೆ, ಅದರಲ್ಲಿ ಕಸ ಕಡ್ಡಿ ಬೆಳೆದು ಪೀಕಿಗೆ ಅದು ಅನನುಕೂಲ ತಪ್ಪಿಬಿಡ್ತದೆ. ಹಾಗಾಗಿ ಏನು ಮಾಡಬೇಕು, ನಾವೊಂದು ಅದು ಇವತ್ತೊಂದು ₹100 ಕೊಟ್ಟು ಒಂದು ಸಸಿ ತಂದು ನಟ್ರ ಅದು ₹100 ATM ನೊಳಗೆ ಇಟ್ರ 25 ವರ್ಷಕ್ಕ ಅದು 20 ಲಕ್ಷ ಆಗ್ಬೋದು 20 ಕೋಟಿ ಆಗ್ಬೋದು. ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಆ ಪರಿಸರಕ್ಕೆ ನಮಗೆ ಆಮ್ಲಜನಕ ಕೊಡ್ತೈತ, ಗಾಳಿ ಕೊಡ್ತೈತ, ಪರಿಶುದ್ಧವಾದ ನೀರಿನ ಹಿಡ್ದಾಕ್ತೈತ, ಓಡುವ ನೀರು ನಿಲ್ತತ, ನಿಲ್ಲುವ ನೀರು ಹಿಂಗ್ತತ, ಮತ್ತು ನಮ್ಮದು ಭೂಮಿ ಸವಕಳಿ ಬರೋದಿಲ್ಲ ಸರ. ಹಾಗಾಗಿ ಒಡ್ಡು ನಿರ್ಮಾಣ, ಯಾರು ಹೊಲದಲ್ಲಿ ಒಡ್ಡದ ಅವ್ರ ಮನೆ ದುಡ್ಡದ. ಇದು ಮಾತ್ರ ನನಗೆ ಕಟ್ಟಿಟ್ಟ ಬುದ್ಧಿ. ನಮ್ಮಪ್ಪರು ಹೇಳ್ತಿದ್ರು ಒಡ್ಡು ಮಾತ್ರ ಒಡೆಯಕ್ಕೆ ಹೋಗ್ಬೇಡ, ಬಸವಣ್ಣಂಬಾಯಿ ಗಡ್ಡಿ ಕೊಟ್ಟಾಗ ಒಡ್ಡು ಇತ್ತಂದ್ರೆ ಒಳ್ಳೆಯದು, ಒಡ್ಡು ಮಾತ್ರ ಇರಬೇಕು, ದುಡ್ಡು ನಿನ್ನ ಮನೆ ಯಾವಾಗ ಇತ್ತು ಅಂತ ಲೆಕ್ಕ ಅಂತ ನಮ್ಮಪ್ಪರು ಹೇಳಿದರು. ಆ ಕಾರಣಕ್ಕೆ ನಾನು ನಿಮ್ಮ ತಂದೆಯವ್ರ ಸಹಿತ ಈ ಕೃಷಿ ಪದ್ಧತಿ. ಹೌದು ಹೌದ್ರಿ ಸರ್, ಹೌದ್ರಿ. ಹಾಗಾಗಿ ನನ್ನ ತೆಂಗು ತೇಗ ಬೇವು ಹುಣಸಿ ಮಾವು ಮನೆಗೆ ಇವೆಲ್ಲ ನಮಗೆ ಬೇಕಲ್ರಿ ಬೆಳಕಿಗೆ, ಈ ಜೀವನಕ್ಕೆಲ್ಲ ಸರ್ವ 12 ಬೇಕು. ಅಂದಮೇಲೆ ಇದನ್ನ ನಾವು ಹೊರಗಡೆ ತರೋದು ಏನಂದ್ರೆ ಒಂದು ಕಡ್ಡಿಪಟ್ಟಣ, ಒಂದು ನಮ್ಮ ಉಪ್ಪು, ಇವೆರಡು ಮಾತು ಹೊರಗಡೆ ತರೋದು ನಾನು. ಉಳಿದದ್ದೆಲ್ಲ ನಮ್ಮ ಮನೆಯಲ್ಲಿ ರೀ. ಎಣ್ಣೆಗಣ ತಂದಿನ ಸರ, ಕೃಷಿ ಇಲಾಖೆಯಿಂದ ಒಂದು ಎಣ್ಣೆಗಣ ಕೊಟ್ಟರು 140,000 ರೂಪಾಯಿ. ಆ ಎಣ್ಣೆಗಣದಿಂದ ನಾನು ಸ್ವಂತ ಎಣ್ಣೆ ತೆಗಿತೀನಿ, ಕೊಬ್ಬರಿ ಎಣ್ಣೆ, ಒಳ್ಳೆಣ್ಣೆ, ಒಳ್ಳೆಣ್ಣೆ. ಕೊಬ್ಬರಿ ಎಣ್ಣೆ ಅಂತೂ ಅಗ್ದಿ ಸ್ಮೆಲ್ಲವಾದದ್ದು. ಒಳ್ಳೆ ಮನೆಯಲ್ಲಿ ಗಿಟಗ ಟೆಂಗದ, ಸುಮಾರು ಒಂದೊಂದು ಗಿಡದಲ್ಲಿ 500 ಕಾಯಿ ಬಿಡ್ತತ. ಕಾಯಿನ ವ್ಯಾಪಾರ ಅದ ನಮ್ಮದು, ಸಿರಿಧಾನ್ಯದ ವ್ಯಾಪಾರ ಅದ. ಅಕ್ಕಿ ಮಾಡ್ಸ್ಕೊಂಬರ್ತೀನಿ ಗಂಗಾವತಿಗೆ ಹೋಗಿ, ಅಕ್ಕಿ ವ್ಯಾಪಾರ ಅದ. ಆರ್ಕ್ನಿಕ್ಯದ, ನೆವಣಿಕ್ಯದ, ಊದಲ, ಬರ್ಗ, ಹುಳ್ಳಿ, ಗುರಳ್ಳು ಎಲ್ಲ ವ್ಯಾಪಾರ ಮಾಡ್ಕೊಂತ ಒಂದು ನನ್ನ ಮನೆ ತಂದು ಕುಟುಂಬ ನಡೆಸ್ಕೊಂತ ಹೊಂಟೀನಿ ಸರ. ಇವತ್ತು ನಾವು ಯಾಕಪ್ಪ ಅಂದ್ರೆ ಅದರಲ್ಲಿ ನಾವು ಸ್ವಾವಲಂಬಿ ಬದುಕು ಮಾಡ್ಕೊಂಡು ಹೋಗ್ಬೇಕಂದ್ರ ನಾವು ಇವತ್ತು ಏನಂದ್ರೆ ಸೋಮಾರ್ತನ ಇರಬಾರ್ದು ಮನುಷ್ಯಾಗ. ಅಂದ್ರೆ ಈಗ ನಿಮ್ಮ ಮಾತುಗಳನ್ನು ಕೇಳಿದ್ರೆ ನೀವು ಆಹಾರದಲ್ಲಿ ಸ್ವಾವಲಂಬಿಗಳು, ನಿಮ್ಮ ವೃತ್ತಿ ಜೀವನದಿಂದಲೂ ಸ್ವಾವಲಂಬಿಗಳು. ಹೌದು ಸರ್. ಹೌದಾ? ಯಾವುದಕ್ಕೂ ಹೊರಗಡೆ ಏನೋ ತರಲಾರದಂತ ಸ್ಥಿತಿಯಲ್ಲಿದ್ದೀರಿ. ಏನು ಜಗತ್ತಿನಲ್ಲಿ ಏನೇ ತೊಂದರೆಗಳಾದ್ರೂ ಸಹಿತ, ಆಹಾರದ ಸಮಸ್ಯೆ ಕ್ಷೋಭೆ ಉಂಟಾದ್ರೂ ಸಹಿತ ನಿಮ್ಮನೇಲಿ ಆಹಾರ ಕೊರತೆ ಆಗ್ಲಾರ್ದಂಗೆ ನೋಡ್ಕೊಳ್ತಾ ಇದ್ದೀರಿ. ಹೌದು ಸರ್. ಹೌದಾ? ಇದರೊಟ್ಟಿಗೆ ಈಗ ನಿಮ್ಮ ಕೃಷಿಯಲ್ಲಿ ಅದಕ್ಕೆಲ್ಲ ಗೊಬ್ಬರ ಕೊಡಬೇಕು, ಅದು ಈ ಗೊಬ್ಬರಗಳ ಬಳಕೆಯಲ್ಲ ಏನ್ ಮಾಡ್ತೀರಿ? ನಾನು ಎರೆಹುಳ ಗೊಬ್ಬರ ಕೊಡ್ತೀರಿ? ನಾವು ಎರೆಹುಳ ಗೊಬ್ಬರ ಮಾಡ್ಕೊಂಡ್ಬಿಟ್ಟಿನಿ ಸರ. ಒಂದು 3 ತಿಂಗಳಿಗೆ ಒಂದು ಟನ್ ಬರ್ತದೆ, 10 ಕ್ವಿಂಟಲ್ ಬರ್ತದೆ. ಆಮೇಲೆ ಆಕಳಗಂದು ಎರೆ ಜಲ ಮಾಡ್ತೀನಿ. ಅಂಗಡಿಯಿಂದ ಏನು ತರಲ್ಲ ನೀವು? ಇಲ್ಲ ಇಲ್ಲ ಸರ್, ಜೀರೋ ಡಿ ಎ ಪಿ ಅದು ಇದು ಅಂತಾರಲ್ಲ ಅದು ಹಿಂಗೆ ನಾನಾ ಮಾಡ್ಕೊಂತೀನಿ. ಏನ್ ಮಾಡ್ಕೊಬೇಕೋತ್ರೆ, ಒಂದು ಹಿಂಗ 5 ಫುಟ್ ಕಡಿಬೇಕು ತೆಗ್ಗು, 2 ಫೀಟ್ ಅಗಲ ಕಡಿಬೇಕು, ಅದಕ್ಕೆ ತಾಡ್ಪೋಲ್ ಹಾಕ್ಬೇಕು, ಒಂದು ಎಲ್ಲಾರ ಒಂದು ಜೊಳ್ಳು ಸುತ್ತ ಮುಂದೆ ಹಾಕಿ ಅದಕ್ಕೆ ಗೋಮೂತ್ರನ ಎರಚಬೇಕು 21 ದಿನ. ಉಸಿಗೆ ನಮ್ದು ಮೂತ್ರದಲ್ಲ, ಅದರಿಂದ ವೀರ್ಯಾಣ್ಯದಿಂದ ವೀರ್ಯ ಗೊಬ್ಬರ ಆಗ ಸರ್. ಅದರಿಂದ ನಾವು ವೀರ್ಯ ಮಾಡ್ಬೋದು. ಬೇವಿನ ಸೊಪ್ಪು ಮುರಿದ ಹಾಕ್ಬಿಟ್ರ ಬೇವು ಲೇಪಿತ ವೀರ್ಯ ನಾವು ಮಾಡ್ಕೊಂತೀನಿ. ಬೇವು ಲೇಪಿತ ವೀರ್ಯ ಮನೆಯಲ್ಲಿ ತಯಾರ. ಮನೆಯಲ್ಲಿ ಡಿ ಎ ಪಿ ಮಾಡ್ಕೋಬಹುದು, ಮತ್ತೆ ಎರೆಹುಳು ಗೊಬ್ಬರ ಮಾಡ್ಕೋಬಹುದು, ಗೋಕೃಪಾಮೃತ, ಜೀವಾಮೃತ. ಇಷ್ಟೆಲ್ಲ ತಿಳುವಳಿಕೆ ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಎಲ್ಲಿಂದ ತಿಳುವಳಿಕೆ ಬಂತು, ಹೇಗೆ ತರಬೇತಿ ತಗೊಂಡ್ರಿ? ನನಗೆ ಒಂದು ಕೃಷಿ ಮೇಳ, ಕೃಷಿ ಮೇಳ ಅಂದ್ರೆ ನನಗೆ ಜಾತ್ರೆ ಇದ್ದ ಗತಿ. ಕೃಷಿ ಮೇಳ ಮಾತ್ರ ಬಿಡದಿಲ್ಲ ಸರ್ ನಾನು. ಹಾಗಾಗಿ ಕೃಷಿ ಮೇಳ ದೊಡ್ಡ ದೊಡ್ಡ ರೈತರ ಸಂಪರ್ಕಕ್ಕೆ ಹೋಗಿ ಅಲ್ಲಿ ನಮ್ಮ ಬದ್ರಿ ಸರ್ ಮತ್ತು ನಮ್ಮ MB ಪಾಟೀಲ್ ಮತ್ತು ಇಂಥವ್ರನ್ನೆಲ್ಲ ಭೇಟಿಯಾಗಿ ಅವ್ರ ಬಿಟ್ಟು ಮಾಹಿತಿ, ಮತ್ತು ಧರ್ಮಸ್ಥಳ ಕೃಷಿ ಅಧಿಕಾರಿಗಳದಾರೀ ಮಂಜುನಾಥ್ ಸರ್ ಅಂತ ಅವ್ರನ್ನ ಭೇಟಿಯಾದಿ. ಒಟ್ಟು ನಾನು ಕೃಷಿ ಮೇಳಕ್ಕೆ ಹೋದ್ರೆ ಅಲ್ಲಿ ನಾನಾ ಥರ ರೈತರು ಭೇಟಿ ಆಗ್ತಾರೆ. ಅಲ್ಲಿ ಹೆಂಗಂದ್ರೆ ಎಂತೆಂಥರ ಭೇಟಿ ಆಗ್ತಾರೆ, ಅವ್ರನ್ನ ಭೇಟಿಯಾಗಿ ನನಗೆ ಅನುಭವ ಸಾಕಷ್ಟು. ಅಂದ್ರೆ ಮನುಷ್ಯ ಕೂತಲೇ ಕೂಡಬಾರ್ದು, ಮಾಡಬೇಕು, ಮಾಡು ಇಲ್ಲವೇ ಮಡಿ. ಹಂಗೆ ಮಾಡ್ಕೊಂತ ನಾನು ಮುಂದರೆದು ಇವತ್ತಿ ನಾನು ಒಂದು ಹೇಳ್ತೀನಿ, ದುಡಿಯುವನಿಗೆ ಒಂದು ದುಡಿಮೆಯೇ ಒಂದು ಬದುಕು, ಕುಂತುಂಡವನಿಗೆ ಕುಡಿಕೊಂಡು ಸಾಲದು, ದುಡಿದುಂಡವನಿಗೆ ಒಂದು 1 ಕೋಟಿಗಟ್ಟಲೆ ವ್ಯಾಪಾರ ಒಂದು. ಆಮೇಲೆ ಇವತ್ತು ಒಂದು ಹೂವಿನ ವ್ಯಾಪಾರ ಅದ ನಂದು, ಹುಲಿಗಂಬು ಹೋಗ್ತೀನಿ ಇವತ್ತು ಅದನ್ನು ಗಲಾಟೆ ಹೂವು ಮಾರ್ಕೊಂಡು. ನನಗೆ ಈ ಕಡೆ ಒಂದು 20 ಅಂಗಡಿ ಇದಾವೆ, ಈ ಕಡೆ 20 ಅಂಗಡಿ ಇದಾವೆ. ಆ 20 ಅಂಗಡಿಗೆ ಸ್ವಂತ ವ್ಯವಹಾರ, ಅವ್ರಿಗೆ 2 ಕೆಜಿನ ಒಂದು ಬ್ಯಾಗ್ ಮಾಡ್ಕೊಂಡು ಹೋಗಿ ಕೊಟ್ಟುಬಿಡ್ತೀನಿ. ಈ ಕಡೆ ಹೋಗಿ ಕೊಟ್ಕೊಂತ ಹೋಗ್ತೀನಿ, ಆ ಕಡೆ ಅವ್ರ ಕಡೆಯಿಂದನ 1 ಕೆಜಿ 30 ರೂಪಾಯಿ ಅಂತಾಗ ಇಸ್ಕೊಂಬಂದ್ಬಿಡ್ತೀನಿ. ಅದು 1600 ಕನಕಾಂಬರಿದ 400 ವಾರ 2000 ರೂಪಾಯಿ ಆಗ್ತದೆ. ಹಂಗಾಗಿ ನನಗೆ ATM ರೊಕ್ಕ ಇದ್ಗತಿ. ಆಮೇಲೆ ಉದ್ರಿ ಸಂಘ ಎಲ್ಲ ಕೊಡಲ್ಲ ಸರ್, ಅಂದ್ರೆ ಸಣ್ಣ ವ್ಯವಹಾರ ಆಗತ್ತಲ್ರಿ, 2 ಕೆಜಿ ಕೊಡ್ತೀನಿ 60 ರೂಪಾಯಿ ಆಗ್ಬಿಡ್ತದೆ. ಆ ಕೊಟ್ಬಿಡ್ತಾರ ಅಂದ್ರೆ 20 ಮಂದಿ ಅದ್ರಲ್ರಿ, 80 ಕೆಜಿ ದೊಡ್ಡದು ಅವ್ರಿಗೆ, ಒಬ್ಬೊಬ್ಬರಿಗೆ 40 ಮಂದಿ ಕಾಂಟ್ಯಾಕ್ಟ್ ಅದಾರಲ್ಲ. ಹಂಗಾಗಿ ಎಲ್ಲಿ ಎಲ್ಲರೂ ಬಾಯಜ್ಜ ಯಾವ ಬಂದಿ ಅಷ್ಟು ಖುಷಿದಿಂದ ಏನು 60 ರೂಪಾಯಿ ಕೊಟ್ಬಿಡ್ತದೆ, ದೊಡ್ಡ ರೊಕ್ಕಲ್ಲ. ಅದು ಅನಿಗೆ ನಿಕ್ಕೊಳ್ತಾರೆ ಅಳ್ಳ, ತಿನ್ನಿ ನಿಕ್ಕೊಂತ ಕಲ್ತ್ರ ರಾಶಿ. ಈಗ ನಾನು ನೋಡಿದ ಹಾಗೆ ರೈತರು ತುಂಬಾ ಚಡಪಡಿಸ್ತಾ ಇರ್ತಾರೆ. ಹೌದ್ರಿ, ಏನ್ ಮಾಡಿದ್ರು ಆಗಲ್ಲ, ಏಳಿಗೆ ಆಗಲ್ಲ, ಆಮೇಲೆ ಗೊಬ್ಬರಕ್ಕೆ ಸಾಲ ಮಾಡೋದು ಬೀಜಕ್ಕೆ ಸಾಲ ಮಾಡ್ಕೊಳ್ತಾರೆ, ಒಟ್ಟು ಸಾಲದಲ್ಲೇ ಕೈ ತೊಳ್ಕೊಂಡು ಅಳ್ತಾ ಇರ್ತಾರೆ. ಆದ್ರೆ ನಿಮ್ಮನ್ನ ನೋಡಿದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ. ನೀವೆಲ್ಲೂ ಹೊರಗಡೆ ಹಣ ಹಾಕಿ ತರುವಂತದ್ದು ತುಂಬಾ ಕಡಿಮೆ ಇಲ್ಲ ಇಲ್ಲ ರೀ, ಹಣ ಹಾಕಿ ತರುವಂತದ್ದು ಕಡಿಮೆ ಇಲ್ಲ ರೀ. ಮತ್ತೆ ಯಾಕೆ ನಮ್ಮ ರೈತರು ಈ ರೀತಿ ಆದ್ರು? ಅವ್ರಿಗೆ ಬೆಳೆದ್ರಲ್ಲ ಅದ್ರ ಮಾರದ ಅನುಭವ ಇಲ್ಲ ಅವ್ರಿಗೆ, ಅನುಭವದಲ್ಲಿ ಕುಂಠಿತ. ಆಮೇಲೆ ಅಲ್ಲೊಂದು ಸ್ವಾವಲಂಬಿ ಬದುಕೇನು ಗೊತ್ತೈತೆ ಅವ್ರಿಗೆ, ನಾನು ಹೋಗಿ ಕುಂತ್ಕೊಂಡು ಬಾಜಾರ್ ಹಾಕಿ ಮಾರಲಿ, ಕೊತ್ತಂಬರಿ ಶೂಡ್ ಮಾರಿದ್ರೆ ಅಯ್ಯೋ ಇಲ್ಲಿ ಹುಡೀತೇನಂತಾನ, ನನಗೆ ಮಂದಿ ನೆಗೆದಾಡ್ತಾರ, ಯಾರು ಇಲ್ಲಂದ್ರೆ ಕೊಡೋದಿಲ್ಲ, ಈ ಭಾವನೆ ಬಂದ್ರಂದ್ರ ಎಲ್ಲ ರೈತರು ಒಂದಾಗ ತರಿಸದ್ದ, ಅದು ಬರ್ಬೇಕು ಅವ್ರ ಹತ್ರ ಮೂಡ್ಬೇಕು. ಅದು ತಾವು ಬೆಳೆದದ್ದನ್ನ ತಾವೇ ಮಾರ್ಕೆಟ್, ನಾವೇ ಮಾರ್ಕೆಟ್ ಮಾಡ್ತೀನಿ, ನಾನು ಎಲ್ಲಿ ಹಾಸೋದಿಲ್ಲ. ನೀವೇ ಹೋಗ್ತೀರಿ ಮಾರ್ಕೆಟ್? ಹೌದ್ರಿ, ಚೆಂಡು ಹೂವ ಬೆಳೆದ್ರೆ ನಾನೇ, ಗಲಾಟಿ ಬೆಳೆದ್ರೆ ನಾನು, ಸಿರಿಧಾನ್ಯ ಬೆಳೆದ್ರೆ ಮಾರ್ಕೆಟ್. ಮೊನ್ನೆ ನೋಡ್ರಿ ಶ್ರೀಪಾದ ಸರ್ ಮತ್ತೆ ಇವರೆಲ್ಲರ ಕಲ್ತು ಒಂದು ನಮ್ಮ ಆನಂದ್ ಸರ್ ಒಂದು ದೊಡ್ಡದೊಂದು ಕಮಿಟಿ ಮಾಡಿ ನಮ್ಗೊಂದು ರೈತ ಮಾರ್ಕೆಟ್ ಮಾಡಿಕೊಟ್ರು. ಈಗ ನಮ್ಗೆ ಅಲ್ಲಿ ಶೆಡ್ ಹೊಡೆದು ನಿಂತ್ಕೊಂಡು ನಾವು ನಮ್ಮ ಬೆಳೆ ನಾವ ಮಾರಾಕತ್ತೀವಿ, ಮತ್ತೆ ಗುರುವಾರಕ್ಕೊಂದು ಇದು ಒಂದು ದೊಡ್ಡ ಖುಷಿ ನಮ್ಗೆ. ಅಂದ್ರೆ ಈಗ ಮಾರ್ಕೆಟ್ಗೆ ಏನು ಸಮಿತಿ ಆಗಿದೆ ಅಲ್ಲ, ಅದಕ್ಕಿಂತ ನೀವು ಮೊದಲು ನೀವೇ ಮಾರಾಟ? ನಾವ ಮಾರಾಟ ಮಾಡ್ತಿದ್ದೀನಿ. ಎಲ್ಲೆಲ್ಲಿ ಹೋಗ್ತಿದ್ರಿ? ಹೆಂಗ್ ಮಾಡ್ತೀನಿ ನಾನು? ಸೋಮವಾರ ಭಾಗ್ಯನಗರ, ಮಂಗಳವಾರ ಹುಲಿಗಿ, ಬುಧವಾರ ಊರಾಗಿರ್ತಿದ್ದೆ, ಗುರುವಾರ ಕೊಪ್ಪಳ, ಶುಕ್ರವಾರ ಕೂಕನಪಳ್ಳಿ, ಶನಿವಾರ ಗಿಣಿಗೇರಿ, ಆಯ್ತಾರ ಕಿನ್ನಾಳು, ಏಳು ವಾರ ಬರ್ತಿದ್ದು, ಏಳು ಶಾಂತಿ ಹಾಕಿದ್ದು. ನನಗೆ ಎಷ್ಟು ಬದ್ನೆಕಾಯಿ ತಮಾಟಿ ತರಕಾರಿ ಹಾಕ್ತಿದ್ದೆ ಮೊದಲಿಗೆ, ತರಕಾರಿ ಹಾಕ್ಯಂದ್ರೆ ಹಿಂಗೆಲ್ಲ ಏನ್ರಿ ದಲಾಲರ ಕೈ ಸಿಕ್ಕು ನಾವು ಧೂಳಿ ಪಟ ಹಾಕಿಬಿಟ್ಟಿವಿ. ದಲಾಲರ ಹತ್ರ ನಾವು ರೈತರು ಹೋಗಬಾರ್ದು. ಏನು ಚೆಲ್ಲಾಡ್ತಾರೆ, ಕಚ್ಚಿಪಿಡಿ ಚುಳ್ತಾಡ್ತಾರೆ, ಹೆಂಗೆ ರೈತರು ಒಂದು ಕಾಳು ಬಿದ್ದರೆ ಅವನ್ನ ಕೂಡಿ ಹಾಕಿ ಕಣದ ಕಣದಲ್ಲಿ ಎಷ್ಟು ಚಂದ ಮಾಡ್ತಾನೆ ಅಲ್ಲಿ ಹೇಳಬಾರ್ದು. ಮಾರ್ಕೆಟ್ನಾಗ ಸಿಕ್ಕಾಪಟ್ಟಿ ಚವಳಿಕಾಯಿ ತುಳಿಯಾಡ್ತಾರೆ, ತಮಾಟೆ ಹಣ್ಣು ಹೋಗಿದಾಡ್ತಾರೆ, ಚೆಂದಾಗಿರ್ತದೆ ಹೀರಿಕಾಯಿ ಅಷ್ಟು ಮಧುಮಾಗಿರ್ತಾರೆ, ಅದನ್ನೆಲ್ಲ ಅವರಿಗೆ ದಲಾಲರಿಗೆ ಏನು ಗೊತ್ತಿರ್ತದೆ ಆ ಭಾವನೆ. ನೀವು ಕೈಮುಟ್ಟಿ ಬೆಳೆದಿರ್ತ ಕೈಮುಟ್ಟಿ ನೋಯ್ಗಿರ್ತತ, ಹಂಗಾಗಿ ದಲಾಲರ ಕೈಗೆ ಸಿಕ್ಕ ರೈತ ಬೆನ್ನೆಲ್ಲ ಮುರ್ಕೊಂಬಿಟ್ಟಾನ ಸರ. ಒಬ್ಬೊಬ್ರು ಮನೆಗೆ ಒಬ್ಬರು ರೈತ ಕುಂತ್ಕೊಂಬಿಟ್ರೆ ಮಾರ್ಕೆಟ್ಗೆ ಏನ್ರಿ ಇಷ್ಟು ಇಷ್ಟು ಶಿಸ್ತು ಆಗತ್ತೆ ನಮ್ಮ ಇಂಡಿಯಾ, ಅಷ್ಟು ಅದ್ಭುತ ಆಗ್ತತೆ. ಎಲ್ಲರಿಗೂ ತಲೆಗೆ ಬರ್ಬೇಕಂತ ಆಮೇಲೆ ಸುಸೈಡ್ ಮಾಡ್ಕೊಂತಾರಲ್ಲ ಅವರಂತ ಮೂರ್ಖರು ಯಾರೇ ಅಲ್ಲ, ಧೈರ್ಯ ಮಾಡಿ ನಾವು ನಿಲ್ಬೇಕು ರೈತರೆಲ್ಲರಂತ ನನ್ನ ಭಾವನೆ. 57 ವರ್ಷ ಹರಡು ಹುರ್ದಂಗೆ ಮಾತಾಡ್ತೀರಿ, ಉತ್ಸಾಹ ತುಂಬಾ ಐತೆ, ಇದ್ರ ಗುಟ್ಟೇನು ನಿಮ್ದು? ಅದೆಲ್ಲ ದೇವ್ರ ಲೀಲೆ, ನನಗೆ ಭೂಮಿ ತಾಯಿ ಆಶೀರ್ವಾದ. ಆಮೇಲೆ ಒಂದು ಮಾತನ್ನ ಹೇಳಿದ್ರಿ, ನಮ್ಮ ಮನೇಲಿ ಎಲ್ಲ ಬ್ಯಾಂಕ್ ತರ ಐತೆ ಅಂತೇಳಿ, ಬೀಜದ ಬ್ಯಾಂಕು ಅಂತ. ಯಾವ್ಯಾವ ತರದ ಬೀಜಗಳನ್ನ ಸಂಗ್ರಹ ಮಾಡಿದ್ರಿ? ಅವು ದೇಶಿ ಬೀಜಗಳ ಅಥವಾ ಹೇಗೆ? ಭೋಗಪುರದೊಳಗೆ ಸರ್ ಗುರಳು, ಹುಳ್ಳಿ, ನೆವಣಿ, ಪುಂಡಿ, ಇವತ್ತು ಎಲ್ಲಾರ ಸೀಡ್ ಐತಪ್ಪ ಅಂದ್ರೆ ನಾನು ಇವತ್ತು ಮನೇಲಿ ಇಡಗಲ್ಲ. ಅವನ ಹಳೆ ಹಿರಿ ಬೀಜ ಅದ ರೀ, ಕುಂಬಳಿ ಬೀಜ ಅಂತ ಐತಿ, ಕುಂಬಳಿ ಬೀಜ ಬೂದ್ ಕುಂಬಳ ಅಂತ ಬಂತ. ಈ ನಮ್ಮ ಕರೆ ಕುಂಬಳ ಅಂತೂ ಎಲ್ಲಿ ಸೀಡ್ ಮಾಡಿಲ್ಲ ಆದ್ರೆ ಅದಂತಾಗೆಲ್ಲ ಇಡೀ ನನ್ನ ಮನೇಲಿರೋದು ಬೀಜ ಬ್ಯಾಂಕ್. ಈಗ ರೈತರು ಇವುಗಳನ್ನ ನಿಮ್ಮನ್ನ ಬಳಕೆ ಮಾಡ್ಕೊಳ್ತಾರ, ಈ ಬೀಜ ತಗೊಳಕ್ಕೆ ಬರ್ತಾರೆ? ಬರ್ತಾರೆ ಸರ್, ಕೊಡಪ್ಪ ನನಗೆ ಬೀಜ ಬೇಕಂತ ಸುಮಾರು ನನ್ನ ಹತ್ರ ಬೀಜ ಬ್ಯಾಂಕ್ ಇದ್ದಾಗ ಕೊಡ್ತೀರ ಅವ್ರಿಗೆ ಕೊಟ್ಟು ಮತ್ತೆ ಬೀಜ ತಗೊಳ್ತಿರೋ? 50 ರೂಪಾಯಿ ಕೆ ಜಿ ರೀ ನಟ್ಕ್ಯಾಸ್. ಮತ್ತೆ ನಾನು ಒಪ್ಪಂದ ಮಾಡ್ಕೊಂತೀನಿ, ನವಣಿ ನನಗೆ ಕೊಡ್ತೀಯಾ, ನಾನು ಮಿಲ್ ಸಂಬಂಧ ನಾನು ಕೊಪ್ಪಳದಲ್ಲಿ ಮಾರ್ಕೆಟ್ ಅದ ಅಂತೀನಿ, ಕೊಡ್ತಾರೆ ಸರ್. ನವಣಿ ಬೆಳೆಯೋರು ನವಣಿ ನೀವು ಖರೀದಿ ಮಾಡ್ಬೋದು? ಖರೀದಿ ಮಾಡ್ತೀನಿ, ಆರ್ಕ ಬೆಳೆಯೋರ ಅರ್ಥ ಖರೀದಿ ಮಾಡ್ಕೊಂತೀನಿ. ಮತ್ತೆ ನೆಲ್ಲು ಕೆಂಪು ನೆಲ್ಲು ಡುಗ್ ನೆಲ್ಲು ಒಳ್ಳೆ ಹಾರ ಸರ್ ಅದು, ಅದನ್ನು ಕೂಡ ನೆಲ್ಲು ಬ್ಯಾಂಕ್ ಡಿಸೈನ್ ಕೊಡ್ತೀನಿ, ಮತ್ತೆ ನೆಲ್ಲು ನಾನು ಖರೀದಿ ಮಾಡ್ಕೊಂತೀನಿ. ರೈತರು ಅಂದ್ರೆ ಒಂದು ಕಾರ್ಪೊರೇಟ್ ವ್ಯಾಪಾರನು ಮಾಡ್ಬೋದು ಚೆನ್ನಾಗಿ ನೋಡಿದ್ರೆ. ಏನ್ರಿ ಬೇಕಾದಂಗೈತಿ, ಅವನಂತ ಭಾಗ್ಯಶಾಲಿ ಯಾರಿಲ್ಲ. ಈಗ ನಿಮಗೆ ಇಷ್ಟೆಲ್ಲ ಉತ್ಪನ್ನಗಳನ್ನ ಮಾರ್ಕೆಟ್ಗೆ ಒಯ್ಯೋದಕ್ಕೆ ಏನೇನು ಇಟ್ಕೊಂಡಿದ್ರಿ? ಮಾರಾಟ ಮಾಡ್ಕೊಂಡು ಹೋಗ್ತೀರಿ, ಸಂತೆ ಹೋಗ್ತೀರಿ? ಸಂತೆ ಹೋಗ್ತೀವಿ. ಏನು ವಾಹನ ಏನು ಮಾಡ್ಕೊಂಡ್ರಿ ಹೇಗೆ? ನಾನು ವಾಹನ ಅಂದ್ರೆ ಒಂದು TVS XL ಸರ್, ಅದರಲ್ಲಿ ಮುಂದೆ 40 ಕೆಜಿ ಇಂದ 20 ಕೆಜಿ, 60 ಕೆಜಿ ಚೆಂಡುವ, ಗಲಾಟಿ, ಚಿಂತಾಮಣಿ ಅಂತ ಹೋಯ್ಲಕ್ಕ, ಹುಲಿಗ್ ಹೋಯ್ಲಕ್ಕ ಅಂತ ಗಾಡಿಗಳೈತಿ ಐರಾವತ. ಇದು ಇವೆಲ್ಲ ಗಟ್ಟಿ ಧಾನ್ಯಗಳಾಗ್ತಾವಲ್ಲ, ಒಂದು ಆಟೋಕ 100 ರೂಪಾಯಿ ತಗೊಂಡೋಗಿ ಅಲ್ಲಿ ನಮ್ಮ ರೈತ ಮಾರ್ಕೆಟ್ ಇಳಿಸಿ ಬಂದ್ಬಿಡ್ತಾನೆ ಸರ್. ಹ್ಮ್, ಹಂಗೆ ಮಾಡ್ಕೊಂಡಿನಿ. ಕುಟುಂಬದಲ್ಲಿ ಎಷ್ಟು ಜನ ಇದ್ರಿ? ನಾವು ಈಗ ಸದ್ಯ ನನ್ನ ಮಕ್ಕಳು ಇಬ್ಬರು, ಒಬ್ಬ ಹೆಣ್ಮಗಳು, ಒಬ್ಬ ಮಗ ವ್ಯವಸಾಯ ಮಾಡ್ತಾನ, ಒಬ್ಬ ಮಗಳ ಗಂಡು ಮನೆಗೆ ಮಾಡಿ ಕೊಟ್ಬಿಟ್ಟಿನಿ. ಕೃಷಿಯಲ್ಲಿ ಎಷ್ಟು ಜನ ತೊಡ್ಕೊಂಡ್ರಿ ನಿಮ್ಮ ಕುಟುಂಬದಲ್ಲಿ? ನಾನು ನನ್ನ ಹೆಂಡತಿ, ನನ್ನ ಮಗ, ಮೂರು ಜನ ರೀ. ಬೇಕಾದಾಗ ಆಳಚ್ಕೊಂತೀವಿ, ಮೂರು ಜನ ರೀ. ಈಗ ನಾನು ನೋಡಿದ ಹಾಗೆ ನಿಮ್ಮ ಮನೆ ಮತ್ತು ನಿಮ್ಮ ಕೃಷಿ ಹೊಲ ಏನಿದೆ ಅಲ್ಲ, ಅದು ಒಂದು ರೀತಿಯಿಂದ ವಿಶ್ವವಿದ್ಯಾಲಯ ಇದ್ದಂಗೆ. ಕರೆಕ್ಟ್, ತುಂಬಾ ಜನ ಕಲೀಲಿಕ್ಕೆ ಬರ್ತಾರೆ, ಹೌದ್ರಿ, ನೋಡ್ಲಕ್ಕೆ ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ, ನೋಡ್ಲಿಕ್ಕೂ ಬರ್ತಾರೆ. ಯಾರೋ ರೈತರು ಏನಾದ್ರೂ ನಾನು ಬೆಳಿಬೇಕಂದ್ರೆ ನಿಮ್ಮ ಹೊಲ ನಮ್ಮ ಮಾರ್ಗದರ್ಶನ ಕೇಳ್ತಾರೆ. ನಂದಲ್ಲ ದೇವ್ರದ್ದು ನಿಜವಾಲಿ, ಅದು ನಿಜವಾಲಿ. ಹೈನುಗಾರಿಕೆ ಅದ, ಜೇನು ಸಾಕಾಣಿಕೆ, ಮತ್ತೆ ಗೊಬ್ಬರ ಗ್ಯಾಸ್, ಎರೆಹುಳು ತಟ್ಟಿ, ಇಂಥದ್ದಿಲ್ಲ ನನಗೆ. ಸಮಗ್ರ ಕೃಷಿ ಅಂತ ಹೇಳಿದ್ರು. ಸಮಗ್ರ ಕೃಷಿ ನಿಮ್ದು? ಹೌದೌದು, ಸಮಗ್ರ ಕೃಷಿ ಇದ್ರೆ ಮತ್ತೆ ಖುಷಿಯಿಂದ ಮಾಡಿದ್ರೆ ಖುಷಿ ಆಗತ್ತೆ, ಇಲ್ಲದ್ರೆ ಮಾಡಕ್ ಸಾಧ್ಯನೇ ಇಲ್ರಿ. ನೀವು ಈಗ ಅಡುಗೆ ಅನಿಲ ಹೊರಗಡೆ ತರಲ್ಲ ಗ್ಯಾಸ್? ಇಲ್ಲ ಸರ್, ಗೊಬ್ಬರ ಗ್ಯಾಸ್ ನಿಂದ ತಮ್ಮಂದಿ ಇಲ್ಲ ಅಂಬೋದಿಲ್ಲ, ತಾತ್ಕಾಲಿಕ. ನೀರು ಮಾತ್ರ ಕಮ್ಮಿ ಸರ್, ನೀರಿನ ಬಳಕೆ ಅಂದ್ರೆ ಸ್ವಲ್ಪ 1 ಇಂಚ್ ನೀರು, 1 ಇಂಚ್ ನೀರಿಂದ ನಾನು ಮಿತವಾಗಿ ಮಾತು ಮಿತವಾಗಿ ನೀರು ಅಂತಂದು ಮಿತವಾಗಿ ನೀರು ಬಳಸ್ತೀನಿ. ಈಗ ನಾವು ATMನಲ್ಲಿ ಹಣ ಹೆಂಗ ಸಂಗ್ರಹಣೆ ಮಾಡಿ ಇಡ್ತೀವಲ್ಲ, ಮುಂದಿನ ಪೀಳಿಗೆಗೆ ನೀರನ್ನು ಹಣ ಸಂಗ್ರಹ ಇಟ್ಕೊಂಡಿನಿ. ಈ ನೀರು ಮಿತವಾಗಿ ಬಳಸಬೇಕಂದ್ರೆ ಯಾವ ಪದ್ಧತಿ ಅಳವಡಿಸಿಕೊಂಡಿದ್ದೆ? ನಾನು ಹನಿ ನೀರಾವರಿ ಡ್ರಿಪ್ಪಿನ ಮುಖಾಂತರ ಬಳಸ್ತೀನಿ ಸರ್. ನಾನು ಸಿಕ್ಕಾಪಟ್ಟೆ ಸಿಲುಕಿ ತಗೊಂಡು ಒಳಸೋದಿಲ್ಲ, ಪಟ್ಯಗಟ್ಟಲೆ ಹೋಗೋದು ಆ ಕಡೆ ಮೂಲಿ ನಿಂತ್ಕೊಂಡ್ಬಿಡ್ತದ, ಇದ್ದ ಮಣ್ಣು ಕೊಚ್ಚೋಕಾತ ಸಾಧ್ಯ ಇಲ್ರಿ. ಹನಿ ನೀರಾವರಿ ಮಾಡಿದ್ದೆ ಮಾತ್ರ ರೈತ ಅಂದ್ರೆ ಇಲ್ಲಿ ಎಷ್ಟು ಹತ್ರ ಐಟಿ ಬೆಳೆದಂತಲ್ಲ 2 ಫೀಟು, ಆ ಡೌನಲ್ಲಿ 2 ಫೀಟ್ ಬೆಳೆಯಲಿದ್ರೆ ನಾನು ರೈತನ ಅಲ್ಲ. ಅಷ್ಟು ಮಣ್ಣು ಕೊಚ್ಚಿಂದ ಹೋಗಲ್ಲ, ಮಣ್ಣಿನಷ್ಟು ಮಹತ್ವ ಭಾರಿ ಮಹತ್ವ ಸರ್ ಅದು. ಈಗ ಸಾಮಾನ್ಯವಾಗಿ ಕೃಷಿಯಲ್ಲಿ ಈಗ ಸ್ವಲ್ಪ ತಜ್ಞರೆಲ್ಲ ಹೇಳ್ತಿರ್ತಾರೆ, ಯಾರು ಏನೇ ಬೆಳೆಯಲಿ ಮಣ್ಣು ಪರೀಕ್ಷೆ ಮಾಡಿಸ್ಕೊಡ್ರಿ, ನೀರು ಪರೀಕ್ಷೆ ಮಾಡಿಸ್ಕೊಡ್ರಿ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ನಿಮ್ಮ ನಿಲುವೇನು? ನಿಮ್ಮ ನೆಲದ ಮಣ್ಣನ್ನು, ನಿಮ್ಮ ಕೃಷಿ ಭೂಮಿಯ ಮಣ್ಣನ್ನಾಗಲಿ ನೀರನ್ನಾಗಲಿ ಪರೀಕ್ಷೆಗೊಳಪಡಿಸಿದ್ದೀರಾ? ನಾನು ಪರೀಕ್ಷೆ ಒಳಪಡಿಸಬೇಕಾದ್ರೆ ನಾನು ವಿಷಮುಕ್ತ ಆಹಾರವನ್ನು ಉಂಡಿದ್ರೆ ಮಾತ್ರ ನಾನು ದವಾಖಾನೆಗೆ ಹೋಗ್ತಿದ್ದೆ. ನನ್ನ ಹಿಡಿದ ಭೂಮಿನ ತೂಕ ಮಾಡಿದ್ದೆ ನಾನು. ಭೂಮಿ ತೂಕ ಮಾಡೋಕ್ಕೆ ಸಾಧ್ಯ ಇಲ್ಲ, ಆದರೂ ನಾನು ಒಂದು ಮಾತು ಹೇಳ್ಬೇಕಾಗ್ತೀನಿ. ಯಾಕಂದ್ರೆ ಸರ್, ನಾನು ಆ ಭೂಮಿ ತೆಗೆ ವಿಷಮುಕ್ತ ನಾನು ಉಣಿಸಿಲ್ಲಲ್ಲ, ಉಣಿಸಿಲ್ಲಲ್ಲ. ಒಂದು ವಿಚಾರ ಏನು ನಿಮಗೆ ಹೇಳ್ಬೇಕಂದ್ರೆ, ಈ ಕಡೆ ಗೋಮೂತ್ರದ ಸಗಣಿ, ಈ ಕಡೆ ವೀರ್ಯ ಭೂಮಿ ಮೇಲೆ ಹಾಕನ್ರಿ. ಭೂಮಿ ಮೇಲೆ ಹಾಕಿ ತೆಳ್ಳಗೆ ವೀರ್ಯನ ಮಾಡಿ ಆ ಸಗಣಿನ ಮೇಲಿಡೋಣ. ಸಂತೆಗಿದ್ದ ತಂದು ವೀರ್ಯನ ಗೊಬ್ಬರ, ಯೂರಿಯಾ ಗೊಬ್ಬರ, ಅದನ್ನ ಭೂಮಿ ಮೇಲೆ ಹಾಕಿ ಅದ್ರ ಮೇಲೆ ಸಗಣಿ ಹಾಕನ್ರಿ. ಒಣ ಭೂಮಿ ಮೇಲೆ ಸಗಣಿ ಇಡನ್ರಿ, ಬೆಳಕ ಹರಿದು ನೋಡನ್ರಿ. ಇದನ್ನ 5 ಗಂಟೆಗೆ ಪ್ರಯೋಗ ಮಾಡಬೇಕು. ಯಾರ ರೈತರು ನಮ್ಮ ಹೊಲದಲ್ಲಿ ಏನು ಹಾಳಾಗಿರ್ತದ, ವೀರ್ಯ ಗೊಬ್ಬರದಲ್ಲಿ ಎಷ್ಟು ವಿಷದ ಅಂತ ನಾವು ಪರೀಕ್ಷೆ ಮಾಡ್ಬೇಕು, ಗೊತ್ತಾಗ್ಬಿಡ್ತದ್ರಿ. 1 ಕೆಜಿ ಸಗಣಿ ತಗೊಂಬಂದು ಆ ವೀರ್ಯ ಗೊಬ್ಬರದ ಮೇಲೆ ಸಗಣಿ ಇಡಬೇಕು, ಖಾಲಿ ಭೂಮಿ ಮೇಲೆ ಈ ಸಗಣಿ ಇಡಬೇಕು. ಬೆಳಿಗ್ಗೆ ಹೋಗಿ ಉಲ್ಟಾ ಮಾಡ್ಬೇಕು ಅವ್ನು ಸಗಣಿನ ಒತ್ತಲಿನ. ಇದರಲ್ಲಿ ಏನೇನಾಗಿರಲ್ರಿ, ಅಲ್ಲೆಲ್ಲ ತೇವಾಂಶ ಆಗಿರ್ತತ್ತ ವೀರ್ಯ ಗೊಬ್ಬರದ ಮೇಲೆ ಫುಲ್ಲು ನೀರು ಹಿಡಿದು ಇಲ್ಲಿ ಬುಗು ಬುಗು ಬುಗು ಬುಗು ಹುಳ ಇರ್ತತ್ತ, ಜೀವಾಣುಗಳು ಹುಟ್ಟಿರ್ತಾವ ಈ ಸಗಣಿ ಹಿಡಿಲೆ. ಹಿಂಗ ಸರ, ಯಾರ ರೈತರಿಂದ ಕೇಳಿರ್ಬೇಕಾರೆ, ಸಗಣಿಗೆ ಹಾಕಿದ ಸ್ಥಳದಲ್ಲಿ ಮುಂಜಾನೆ ತುಮಕೇನ ಹೋಗ್ತಾರಲ್ಲ ಅಲ್ಲಿ ಜೀವಾಣುಗಳು ಹುಟ್ಟಿರ್ತಾವೆ. ಹೌದ್ರ? ಹಂಗಾಗಿ ನಾನು ಅದನ್ನ ಪರೀಕ್ಷೆ ಮಾಡೀನಿ. ಅಲ್ಲಿ ಜೀವಾಣು ಹುಟ್ಟಕ್ಕೆ ಅಲ್ಲಿ ಅದನ್ನ ಯಾರನ್ನು ಬರ್ಬಿಡಲ್ಲ, ನಾನು ಸಾಯಿಸ್ಬಿಡ್ತಾರೆ. ಅಂದ್ರೆ ಈಗ ನಿಮ್ಮ ಅನುಭವ ಏನ್ ಹೇಳುತ್ತೆ, ಅಂಗಡಿ ಗೊಬ್ಬರಗಳು ಭೂಮಿಯ ಫಲವತ್ತತೆಯನ್ನ ನಾಶ ಮಾಡ್ತವೆ, ಮಣ್ಣಿನಲ್ಲಿರ್ತಕ್ಕಂಥ ಜೀವಾಣುಗಳನ್ನ ಸಂಪೂರ್ಣವಾಗಿ ನಾಶ ಮಾಡ್ತವ್ರಿ. ಈಗ ಮಳೆ ಬಂತು, ಮುಂಗಾರು ಬಿತ್ತನೆ ಶುರು ಆಯ್ತು ಅಂದ್ರೆ ರೈತರೆಲ್ಲರೂ ಸಹಿತ ಗೊಬ್ಬರದ ಅಂಗಡಿ ಮುಂದೆ ಇರ್ತಾರೆ. ಇರ್ತಾರ್ರಿ. ನೀವ್ ಎಂದಾದ್ರೆ ಹಂಗ ಹೋಗಿದ್ರ? ಸಾಲ ನಿಲ್ಲ ನಿಂತಿಲ್ರಿ, ನಾನು ನಿಂತ್ಕೊಂಡು ಇಲ್ಲ, ಅದಕ್ಕೆ ಗೊತ್ತೇ ಇಲ್ಲ ಅಂತ ಹೇಳ್ತೀನಿ. ಈಗ ಈ ತರದ ನಿಮ್ಮ ಜ್ಞಾನವನ್ನ ನಿಮ್ಮ ಭಾಗದ ರೈತರಿಗೆ ಅಳವಡಿಸೋದಕ್ಕೆ ನೀವೇನಾದ್ರೂ ಅವ್ರಿಗೆ ತರಬೇತಿ ಕೊಡಕ್ ಮಾಡ್ತಾ ಇದ್ರೆ ಹೇಗೆ? ಹೋಗಿನಿ ಸರ್, ಎಲ್ಲ ತರಬೇತಿ ಒಳಗೆ ಹೇಳ್ತೀನಿ, ಕೈ ಮುಂದೆ ಹೇಳ್ತೀನಿ. ಪಾ ಭೂಮಿ ತಾಯಿ ಹಾಳು ಮಾಡದೇನ, ಆ ವಿಷಮುಕ್ತ ಆಹಾರವನ್ನು ಉಣಿಸ್ಬಾರ್ದು ತಾಯಿಗೆ, ನಾವೆಲ್ಲ ಹಾಳಾಗಿ ಹೋಗ್ಬಿಡ್ತೀವಿ, ಬ್ಯಾಡ್ರಂತ ಎಷ್ಟೋ ರೈತರಿಗೆ ಹೇಳ್ತೀನಿ ಸರ್. ಅವ್ರಿಗೆ ಅದು ಭೂಮಿಗೆ ಅದಕ್ಕೆ ಅಡಪ್ಪ ಆಗಿಬಿಟ್ಟಾರ ಅವ್ರು. ನಾವೇನ್ ಹೇಳಿದ್ರಿ ಕೇಳಂಗಿಲ್ಲ. ಸಸ್ವಲ್ಪ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ಬಾರ್ದ್ರಿ ಅಂತ ನೀವು ಹೇಳ್ತೀರಿ? ಹೇಳ್ತೀವಿ. ಆದ್ರೆ ಅವ್ರು ಕೇಳ್ತಾ ಇಲ್ರಿ. ಮತ್ತೆ ಗೊಬ್ಬರ ಕುರಿ ತರಿಸ್ತಾರ, ದನ ತರಿಸ್ತಾರ, ಎಲ್ಲ ಮಾಡ್ತಾರ, ಮತ್ತೆ ಮೇಲೆ ಹಾಕಿ ಚಲೋ ಸುರಿ ಬಿಡ್ತಾರೆ. ಇದು ಮಾತ್ರ ಡೆಫಿನೆಟ್. ಬಸಪ್ಪರೆ, ನೀವು ಕಲಾವಿದ್ರು ಅಂತ ನೀವು ಕೇಳಿದ್ದೆ. ಹೌದು ಸರ್. ಯಾವ ಕಲೆಯಲ್ಲಿ ಕಲಾವಿದ್ರು ನೀವು? ರಂಗಭೂಮಿಯಲ್ಲ? ರಂಗಭೂಮಿಯಲ್ಲಿ ಅಂದ್ರೆ ಪೌರಾಣಿಕ ನಾಟಕಗಳನ್ನ ಹಾಡ್ತಿದ್ರ ಅಥವಾ ಹೇಗೆ? ಇತಿಹಾಸ ನಾಟಕನ ಹಾಡ್ತಿದ್ದೀರಿ. ಪೌರಾಣಿಕದಲ್ಲಿ ಹಿಮ್ಮೇಳ ಅಂದ್ರೆ ತಾಳ ಆಗ್ತವದು. ಈ ಐತಿಹಾಸಿಕ ನಾಟಕ ಅಂತ ಒಂದು ಸಂಪೂರ್ಣ ಹೇಮರೆಡ್ಡಿ ಮಲ್ಲಮಠದಲ್ಲಿ 1982ರಲ್ಲಿ ಸ್ಟಾರ್ಟ್ ಮಾಡೀನಿ. ಒಂದೇ ನಾಟಕ ನೀವು ಆಡ್ಕೊಂತ ಬಂದ್ರೆ? ಹೌದ್ರಿ. ಹೇಮರೆಡ್ಡಿ ಮಲ್ಲ ಮುಂದೆ ಒಂದೇ ಯಾವ ಪಾತ್ರ ಮಾಡ್ತಿರೋದು? ಅದರಲ್ಲಿ ಬರಮರೆಡ್ಡಿ ಪಾತ್ರ ಮಾಡ್ತಿದ್ದೆ. ಓಹೋ, ಬರಮರೆಡ್ಡಿ ಪಾತ್ರ ನಿಮ್ದು ಮೇನ್ ಮೇನ್ರಿ. ಹಂಗಾಗಿ ಒಳ್ಳೆ ಪಕ್ಕದ ಹಳ್ಳಿಯಲ್ಲಿ ಕರೆಸಿ ನಮ್ಮನ್ನ ನಾಟಕ ಆಡಿಸಿ. ನಿಮ್ದೇ ಸಂಘ ಮಾಡ್ಕೊಂಡ್ರಿ? ನಮ್ದೊಂದು ಸಂಘ ಐತ್ರಿ ಅದು. ಆ ಸಂಘದಿಂದ ಕರೆಸಿ. ಯಾರ್ಯಾರು ಕಲಾವಿದ್ರು ಇದ್ರಿ ನಿಮ್ಮ ನಾಟಕದಲ್ಲಿ? ನಿಮ್ ಸುತ್ತಮುತ್ತಲು ಇರೋರು ದೂರದಿಂದ ಬರ್ತಿದ್ರೆ? ಇಲ್ರಿ, ಇಲ್ರಿ, ಸುತ್ತಮುತ್ತಲು ಇರೋರು ಯಾರು ಇಲ್ರಿ. ನಮ್ಮೂರರೇ ನಮ್ಮ ಫ್ರೆಂಡ್ಸ್, ಅಷ್ಟು ದೋಸ್ತುಗಳು, ನಮ್ಮ ರೈತರು. ವರ್ಷ ವರ್ಷ ಆಡ್ತೀರಿ? ಇಲ್ರಿ, ನಮಗೆ ಅನುಕೂಲ ಆದಾಗ ಆಡ್ತೀವಿ ಸರ್. ಈಗಾದ್ರೂ ಒಳ್ಳೆ ಪ್ರಾಕ್ಟೀಸ್ ಆಗಿದೆ, ಬುಕ್ ಹಿಡ್ಕೊಳ್ಳೋದಿಲ್ಲ. ಒಂದು ವಾರ ತಾಲೀಮು ಪಟ್ಟರೆ ಮುಗಿದೋಯ್ತು, ಸೀದಾ ಸ್ಟೇಜ್ಗೆ ಹೋಗ್ಬಿಡ್ತೀವಿ. ಭರಮರೆಡ್ಡಿ ಪಾತ್ರ ಒಂದು ಮಾತನ್ನ ಹೇಳ್ರಲ್ಲ, ಇದು ನಿನ್ನ ಕಡಿಯಲು ತಂದ ಕೊಡ್ಲೆ, ಮಲ್ಲಯ್ಯನ ಕಂಡ ಪಾಪ ಕೂತಿದ್ದ ದೂರಾದ ಕೊಡ್ಲೆ, ಈ ಕೊಡ್ಲೇನು ನಿನ್ನ ನೇಗೇನರು ಘೋಷಿಸ ನಿನ್ನ ಮೇಲೆ ಅಪರಾಧದಿಂದ ಕೊಡ್ಲೆ, ಈ ಕೊಡ್ಲೇನ ನಿನ್ನ ಚರಣದಲ್ಲಿಟ್ಟು ನಮಸ್ಕರಿಸಲು ನಾನು ನಿನ್ನ ಪಾಪವೆಲ್ಲ ಕತ್ತರಿಸುವ ಕೊಡ್ಲೆ. ಜಯಾಮಂಗಲಂ ಜಯಾನಮ ಪಾರ್ವತಿ ಶಿವಹರ ಮಹಾದೇವ. ಅಂದ್ರೆ ಹಿಂದೆ ನಾಟಕಗಳೆಲ್ಲವೂ ಸಹಿತ ಈ ಕೃಷಿ ಸಂಸ್ಕೃತಿಯನ್ನ ಚೆನ್ನಾಗಿ ಕಲಿಸ್ತಾ ಇದ್ವು. ಹೌದು ಸರ್, ಒಳ್ಳೆ ಅದರಲ್ಲಿ ಮಲ್ಲಮ್ಮ ಬುತ್ತಿ ತರೋದು, ಹೆಡಿಗೆ ತುಂಬಾ, ಕರು ಮೆಸೋದು, ದನಗಳು ಮೆಸೋದು, ಹಳ್ಳಿ ವಾತಾವರಣದ ನಾಟಕ ಅದು. ಕುಡಮಿಣಿ ಕುಡಮಿಣಿ ಕುಡಮಿಣಿ ಹಿಡಿಯಲು ಬಾರ್ಕಲ್ ಮಡಿಕೆ ಹೊಡೆದು ಹೊಲ ಬಿತ್ತಪ್ಪ, ಮಡದಿ ಬುತ್ತಿ ಬೀಜವ ತರವಳು ಗಡನಡೆನ ಹೋಗನ ಬಾರಪ್ಪ, ನೀ ನಮ್ಮಪ್ಪ ಹೇಮರೆಡ್ಡಿಯಪ್ಪ. ಇನ್ನು ಇದೆ ಹಾಡು? ಇದು ಇನ್ನ ಐತಿ ಸರ್. ಹಾಡ್ರಲ್ಲ ಇಲ್ಲ ಇಲ್ಲಿ ಸ್ಟಾಪ್ ಬಲ್ಲಿ ಹಿಂಗ. ಒಳ್ಳೇದು ಬಸಪ್ಪರೆ, ನಿಮ್ಮ ಅನುಭವ ದೊಡ್ಡದು ಮತ್ತೆ ನೀವು ತುಂಬಾ ಗಟ್ಟಿಯಾಗಿ ಸಾವಯವ ಕೃಷಿಯನ್ನೇ ಅಪ್ಕೊಂಡಿದ್ದೀರಿ ಸರ್. ಮತ್ತು ನೀವು ಆರ್ಥಿಕವಾಗಿ ಸ್ವಾವಲಂಬಿಗಳು, ಆಹಾರದಲ್ಲಿ ಆಹಾರ ಭದ್ರತೆಯಲ್ಲಿ ಸ್ವಾವಲಂಬಿಗಳು. ಹೌದು ಸರ್. ಮತ್ತೆ ನಿಮ್ಮ ಕೃಷಿ ಜೀವನ ಏನಿದೆಯಲ್ಲ ಸರ್, ಅದು ಒಂದು ರೀತಿ ಪಾಠಶಾಲೆಯಾಗಿದೆ. ಪಾಠಶಾಲೆಗೆ ಮತ್ತೆ ಇಂಥ ವಯಸ್ಸಿನಲ್ಲೂ ಸಹಿತ ಕೊಪ್ಪಳ ಜಿಲ್ಲೆ ಎಲ್ಲ ಸಂತೆಗಳಿಗೂ ನೀವು ಓಡಾಡ್ತೀರಿ. ಹೌದು ಸರ್. ಅಷ್ಟು ಗಟ್ಟಿಮುಟ್ಟಾಗಿದ್ದೀರಿ. ನಿಮ್ಮ ಆರೋಗ್ಯದ ಗುಟ್ಟು ನೀವು ತಿನ್ನುವ ಆಹಾರ, ಆಹಾರ ಅದರಲ್ಲೂ ಸಿರಿಧಾನ್ಯಗಳ ಆಹಾರಗಳನ್ನ ಬಳಕೆ ಮಾಡ್ಕೊಳ್ತಾ ಗಟ್ಟಿಯಾಗಿದ್ರಿ. ನಿಮ್ಮ ಈ ಜೀವನ ಶೈಲಿಯನ್ನ ಇನ್ನು ಎಲ್ಲ ಪೀಳಿಗೆ ಅನುಸರಿಸಲಿ ಅಂತ ಆಶಿಸ್ತಾ ನಮ್ಮ ಈ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ತಾವು ಹೂವಿನ ಬೆಳೆಗಳು ಮತ್ತು ಸಿರಿಧಾನ್ಯ ಬೆಳೆಗಳು ಕುರಿತು ಬಸಪ್ಪ ಅಯ್ಯಪ್ಪ ವಂಕಲಕುಂಟೆ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಈಗ ಕೇಳೋಣ ಕೆಲವು ಕೃಷಿ ಗೀತೆಗಳನ್ನು. ನಮ್ಮದೇ ತೋಗರಿ ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ. ಎಲ್ಲ ಕಡೆಯೂ ಬೆಳೆದರೇನು ಕಲ್ಬುರ್ಗಿ ತೊಗರಿಗೆ ಸಾಟಿ ಏನು, ಎಲ್ಲ ಕಡೆಯೂ ಬೆಳೆದರೇನು ಕಲ್ಬುರ್ಗಿ ತೊಗರಿಗೆ ಸಾಟಿ ಏನು, ಇಳುವರಿ ಹೆಚ್ಚು ಬರುತ್ತಾದ ಉತ್ಪಾದಕತೆ ಕಡಿಮೆ ಅದ, ಇಳುವರಿ ಹೆಚ್ಚು ಬರುತ್ತಾದ ಉತ್ಪಾದಕತೆ ಕಡಿಮೆ ಅದ. ನಮ್ಮದೇ ತೊಗರಿ ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ. ತಂತ್ರಜ್ಞಾನದ ಮಾಹಿತಿ ಬೇಕು ಅದನ್ನು ತೊಗರಿಗೆ ಬಳಸಬೇಕು, ತಂತ್ರಜ್ಞಾನದ ಮಾಹಿತಿ ಬೇಕು ಅದನ್ನು ತೊಗರಿಗೆ ಬಳಸಬೇಕು, ಶ್ರದ್ಧೆಯಿಂದಲೇ ಬೆಳೆಯಬೇಕು ಎಲ್ಲರೂ ಸೇರಿ ಕೃಷಿ ಮಾಡಬೇಕು, ಶ್ರದ್ಧೆಯಿಂದಲೇ ಬೆಳೆಯಬೇಕು ಎಲ್ಲರೂ ಸೇರಿ ಕೃಷಿ ಮಾಡಬೇಕು. ನಮ್ಮದೇ ತೊಗರಿ ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ. ಸಾರಜನಕ ಹಿಡಿಯುತ್ತಾದ ಮಣ್ಣಿಗೆ ಸಿರಿಯ ತುಂಬುತ್ತಾದ, ಸಾರಜನಕ ಹಿಡಿಯುತ್ತಾದ ಮಣ್ಣಿಗೆ ಸಿರಿಯ ತುಂಬುತ್ತಾದ, ಖುಷ್ಕಿ ಕೃಷಿಗೆ ಹೊಂದುತ್ತಾದ ನಮಗೆ ಖುಷಿಯ ನೀಡುತ್ತಾದ, ಖುಷ್ಕಿ ಕೃಷಿಗೆ ಹೊಂದುತ್ತಾದ ನಮಗೆ ಖುಷಿಯ ನೀಡುತ್ತಾದ. ನಮ್ಮದೇ ತೊಗರಿ ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ. ನಮ್ಮದೇ ತೊಗರಿ ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ. ಒಂದೊಂದು ನೀರಹನಿ ಅಮೂಲ್ಯ ಖನಿ ಅದನುಳಿಸಲು ಬಸಿಯಬೇಕು ಬೆವರಿನ ಹನಿ, ಬೆವರಿನ ಹನಿ, ಬೆವರಿನ ಹನಿ. ನಾ